ಕಳಿಸಿದ್ದಾವೆ ಇಲ್ಲಿ. ಮಹಾವಿಚಾರಿ ನಿಮ್ಮನ್ನೇ ಹೊಸ್ತಾವೆ ಕಿಸ್ತು ತಂಪೇನೋ ಮಹಾ ಕನಡಾವಾಟ ಬಿಟ್ಟ ಕಲಿಂಗ್ ಫ್ಯಾಮಿಲಿಯ ಮೇ ಮುಳುಗೋತಾವ ಮಾ ಮಂತ್ರಿಲ್ ನಂದಿದೆ ಮೇನಿ ಪ್ರಸಂಗ ಕರೀನ್ ಮಾಮೇ ಪ್ರಸಂಗ ಸಂವಿಧಾನ ಗ್ರಂಥದ ಸಿರುಮ ಸಹೋದರುಂಟ ಮಗೇ ಆದರಣೀಯ ಸುತಿಗೆ ಮೇ ಹೊತ್ತಾಯ ಬದಲಾಗ ಪ್ರಸಂಗ ಆರಾಮಕರಿನ ಮತ್ತೆ ಮಾ ಪೊಡಿ ಇಲ್ಲಿ ಮಕ್ಕಳನ್ನು ಕಮ್ಮಾಗಲಾಗಿ ಅದನ್ನು ಎನ್ನಡೆ ಸತಿ ಕಹಮಾರಕಟ ಅವನ ಪೇರೆ ಅಪಾದರೆ ವಿಯೋನು ಮಾಲೆ ಡ್ರೆಸ್ಸಿಂಗಲ್ಲಿ ಗಾಯಕರಾದ ಸಂಗೀತಜ್ಞವರಿಗೆ ದಶಕ ವಿಘಟ ಕಾಲ ಆಸನ ಕಾಲ ಅಪಿ ಸಂಗೀತ ಕ್ಷೇತ್ರ ಮೋಷಣೇಕರನ್ನಟ ಹಿತಾಮ ಧರಿ ಉತ್ಸಾಹಕ್ಕೆ ಕವಿ ಸಂಗೀತ ಜ್ಞಾನೇ ಉಪಯೋಗಿ ಮೇರಟೆ ಅಪಿರಟೆ ಲಕ್ಷ ಸಂಖ್ಯಾತ ಜನಕಾಯ ಸೆನಸು ನೆಲವು ಸಂಗೀತ ಗಾಯಕ ಅಪ ಅಸನ್ನು ನಿಮ್ಮೆಗಿದೆ ವಿನಾಡಿಗ ನಿಶಬ್ದಾವೆ ಮಹತ್ತಾಗಿ ಅಪಿ ಅಪಕ್ಕೆ ಗೌರವ ಪ್ರಣಾಮ.